ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ನಿಮ್ಮ ಜೊತೆ ನೇರ ಪ್ರಸಾರದಲ್ಲಿದ್ದೇನೆ. ನಮ್ಮ ಜೊತೆ ಇವತ್ತು ಡಾಕ್ಟರ್ ಕಿರಣ್ ಕುಮಾರ್ ಆರ್ ಪಾಟೀಲ್, ಸಹಾಯಕ ಪ್ರಾಧ್ಯಾಪಕರು ಕೃಷಿ ಅರ್ಥಶಾಸ್ತ್ರ ವಿಭಾಗ, ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ, ಇವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಇದ್ದಾರೆ, ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ, ಇದೇ ಒಂದು ವಿಶ್ವವಿದ್ಯಾಲಯದ ಕಾರ್ಯಕ್ರಮ. ಕೃಷಿ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯಿಂದ ಆದ್ಯತೆ ಕೊಟ್ಟಿದೆ ಮತ್ತೆ ಏನು ಹೊಸ ಯೋಜನೆಗಳ ಬಗ್ಗೆ ಅವರು ಘೋಷಣೆಯನ್ನ ಮಾಡಿದ್ದಾರೆ ಅಂತ ಅನ್ನೋದ. ರೈತ ಬಾಂಧವರೇ ಹಾಗೂ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ನಿಮ್ಮ ಜೊತೆ ನೇರ ಪ್ರಸಾರದಲ್ಲಿದ್ದೇನೆ. ಇವತ್ತು ನಮ್ಮ ಜೊತೆ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಕಿರಣ್ ಕುಮಾರ್ ಆರ್ ಪಾಟೀಲ್ ಅವರು ಇದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಅರ್ಥಶಾಸ್ತ್ರ ವಿಭಾಗ, ಕೇಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ, ಶಿವಮೊಗ್ಗ ಜಿಲ್ಲೆ. ಜೊತೆಗೆ ಇದೇ ವಿಶ್ವವಿದ್ಯಾಲಯದ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಕೂಡ ಇದ್ದಾರೆ, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ. ತಮ್ಮ ಇಬ್ಬರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಆತ್ಮೀಯ ಕೇಳುಗರೆ, 25-26 ಸಾಲಿನ ಕೇಂದ್ರದ ಬಜೆಟ್ ನಲ್ಲಿ ಕೃಷಿ ಕ್ಷೇತ್ರಕ್ಕೆ ನೀಡಿರತಕ್ಕಂತಹ ಹಲವಾರು ಅನುದಾನ ಹಾಗೂ ಕಾರ್ಯಕ್ರಮಗಳ ಬಗ್ಗೆ ಈ ದಿನ ತಮ್ಮೊಂದಿಗೆ ನಾನು ತಿಳಿಸಲಿದ್ದೇನೆ. ಮುಖ್ಯವಾಗಿ ಕೃಷಿ, ಈ ವಿಕಸಿತ ಭಾರತ ಅಂತ ಏನು ಧ್ಯೇಯ ಇಟ್ಕೊಂಡಿದ್ದಾರೋ ಅದರಲ್ಲಿ ಕೃಷಿ ಅನ್ನೋದು ಅತಿ ಮುಖ್ಯವಾಗಿರ್ತಕ್ಕಂತಹ ಇಂಜಿನ್ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳ್ಕೊಂಡಿದೆ. ಅದಕ್ಕೆ ತೆರನಾಗಿ ಏನು ಅಂದ್ರೆ ಸೂಕ್ತವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ರೂಪಿಸಿದೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ, ಮೊದಲನೇದಾಗಿ ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಅಂತ ಹೇಳ್ಬಿಟ್ಟು, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು 24-25 ಸಾಲಿನಲ್ಲಿ ಕೇಂದ್ರ ಸರ್ಕಾರ ಯೋಜನೆಯನ್ನ ರೂಪಿಸಿತ್ತು. ಅದೇ ದೃಷ್ಟಿಕೋನ ಇಟ್ಕೊಂಡ್ಬಿಟ್ಟು ಈ 25-26 ಸಾಲಿನ ಬಜೆಟ್ ನಲ್ಲಿ ಈ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯಲ್ಲಿ 100 ಜಿಲ್ಲೆಗಳನ್ನ ದೇಶದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದು ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಆ ಜಿಲ್ಲೆಗಳನ್ನ ಅಂದ್ರೆ, ಆ ಜಿಲ್ಲೆಗಳಲ್ಲಿ ಏನು ಅಂದ್ರೆ ಈ ಕೃಷಿ ಬೆಳೆಗಳ ಉತ್ಪಾದಕತೆ ಅತ್ಯಂತ ಕಡಿಮೆ ಇರತಕ್ಕಂಥದ್ದು, ಆಮೇಲೆ ಆ ಭಾಗದಲ್ಲಿ ಏನು ಅಂದ್ರೆ ಬೆಳೆಗಳ ವೈವಿಧ್ಯಮಯ ಇರೋದಿಲ್ಲ, ಆಮೇಲೆ ಅಲ್ಲಿ ಸಾಲದ ಮಾನದಂಡ ಏನಿರ್ತದೋ ಅದಕ್ಕೆ ಕಡಿಮೆ ಆಗಿರ್ತಕ್ಕಂತಹ ರೈತರು ಆ ಭಾಗದಲ್ಲಿ ಇರ್ತಾರೆ. ಅಂದ್ರೆ ಏನು, ಸಾಧಾರಣವಾಗಿ ಈ ಭಾಗದಲ್ಲಿ ಕೃಷಿಗೆ ಅಷ್ಟಾಗಿ ಪುಷ್ಟಿ ಸಿಕ್ಕಿರೋದಿಲ್ಲ. ಇಂತಹ ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಹೇಗಾದ್ರೂ ಮಾಡಿ ಉತ್ಪಾದನೆಯನ್ನ ಹೆಚ್ಚಿಸಿದ್ರೆ ಈ ವಿಕಸಿತ ಭಾರತ ಕೃಷಿ ಮೂಲಕ ಆಗ್ತಕ್ಕಂಥದ್ದು ಅನ್ನೋ ಅಂತಹ ದೃಷ್ಟಿಕೋನ ಕೇಂದ್ರ ಸರ್ಕಾರ ಈ ಬಜೆಟ್ ನಲ್ಲಿ ಇಟ್ಕೊಂಡಿರ್ತದೆ. ವಾಟ್ಸ್ಆಪ್ ಸಂದೇಶ ಬಂದಿದೆ, ಅದನ್ನ ತೆಗೆದುಕೊಂಡ್ಬಿಟ್ಟು ನಮ್ಮ ಒಂದು ಚರ್ಚೆನ ಮುಂದುವರ್ಸೋಣ. ಇವರು ಮುರಳೀಧರ ಶಿವಮೊಗ್ಗದಿಂದ ಪ್ರಶ್ನೆ ಕೇಳಿದ್ದಾರೆ. ಈ ಬಜೆಟ್ ನಲ್ಲಿ ಹೈನುಗಾರಿಕೆ, ಅದರಲ್ಲೂ ಪಶುಪಾಲನೆ ಮತ್ತು ಇದಕ್ಕೆ ಕೊಟ್ಟಿರೋ ಒಂದು ಆದ್ಯತೆಗಳ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಹೇಳಿದ್ದಾರೆ. ಇದಕ್ಕೆ ತಮ್ಮ ಒಂದು ಉತ್ತರ, ತಮಗೆಲ್ಲ ತಿಳಿದಿರೋ ಹಂಗೆ 1998 ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನೋದು ಏನು ಸಿಂಗಲ್ ವಿಂಡೋ ಸಿಸ್ಟಮ್ ಮೂಲಕ ಏನು ಅಲ್ಪಾವಧಿ, ದೀರ್ಘಾವಧಿ, ಮಧ್ಯಮಾವಧಿ ಸಾಲಗಳನ್ನ ನೀಡಬಹುದು ಅಂತ ಹೇಳ್ಬಿಟ್ಟು ಜಾರಿಗೆ ತಂದಿರ್ತಾರಲ್ಲ, ಅದರಲ್ಲಿ ಏನು ಅಂದ್ರೆ ಈ ಹಿಂದಿನ ಬಜೆಟ್ ನಲ್ಲಿ ರೈತರಿಗೆ ಕೊಲ್ಯಾಟ್ರಲ್ ಫ್ರೀ ಸೆಕ್ಯೂರಿಟಿ ಲೋನ್ 300,000 ನಿರ್ದಿಷ್ಟ ಮಾಡಿದ್ರು. ಈಗೇನು ಅಂದ್ರೆ ಈ ಬಜೆಟ್ ನಲ್ಲಿ ಆ 300,000 ಮಿತಿಯನ್ನ 500,000 ಏರಿಸಿದ್ದಾರೆ. ಅದರೊಳಗೆ ಏನು ಅಂದ್ರೆ ಬರೀ ಕೃಷಿ ನಲ್ಲಿ ತೊಡಗಿಸಿಕೊಂಡವರಿಗೆ ಮಾತ್ರ ಅಲ್ಲ, ಮೀನುಗಾರಿಕೆಯಲ್ಲಿ ಇರತಕ್ಕಂಥವರಿಗೂ ಹಾಗೂ ಹೈನುಗಾರಿಕೆಯನ್ನ ಮಾಡ್ತಕ್ಕಂತಹ ರೈತರಿಗೂ ಸಹ ಈ ವ್ಯವಸ್ಥೆಯನ್ನ ವಿಸ್ತರಿಸಿದ್ದಾರೆ ಅನ್ನೋದು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದರ ಅರ್ಥ ಏನು ಅಂದ್ರೆ, ಹೈನುಗಾರಿಕೆಗೆ ಬೇಕಾಗಿರ್ತಕ್ಕಂತಹ ಏನು ರಾ ಮೆಟೀರಿಯಲ್ಸ್ಗಳು ಅದನ್ನ ನೀವೇನ್ ಮಾಡಬಹುದು ಅಂದ್ರೆ ಈ ಸಾಲದ ಮೂಲಕ ನೀವು ಪಡಿಬಹುದು ಅಂತ ನಾನು ಹೇಳ್ತೇನೆ. ಈಗ ಮತ್ತೆ ಇದರಲ್ಲಿ ವಿಶೇಷವಾಗಿ ನಾವು ಈಗ ಪಿಎಂ ಧನ್ ಧನ್ ಧಾನ್ಯ ಕೃಷಿ ಯೋಜನೆ ಅಂತ ಹೇಳಿ ಏನು ಹೊಸದಾಗಿ ಇದು ಇದರಲ್ಲಿ ನಮ್ಮ ಒಂದು ಮುಂಗಡ ಪತ್ರದಲ್ಲಿ ಘೋಷಣೆ ಮಾಡಿದ್ದಾರೆ ಸರ್, ಇದ್ರ ಬಗ್ಗೆ ಏನಾದ್ರೂ ಹೇಳ್ಬಹುದಾ? ಈ ಧನ್ ಧಾನ್ಯ ಕೃಷಿ ಯೋಜನೆಯನ್ನ ಘೋಷಿಸುವ ಉದ್ದೇಶ ಏನು ಅಂದ್ರೆ, ನಾನು ಅವಾಗಲೇ ತಿಳಿಸಿದಂಗೆ ಎಲ್ಲಿ ಕಡಿಮೆ ಇಳುವರಿ ಇರ್ತದೋ, ಎಲ್ಲಿ ಏನು ವೈವಿಧ್ಯತೆ ಇರೋದಿಲ್ಲೋ ಅಂತಹ ಭಾಗದಲ್ಲಿ ಏನು ಅಂದ್ರೆ ಉತ್ಪಾದಕತೆಯನ್ನ ಹೆಚ್ಚಿಸೋದು, ಬೆಳೆಗಳ ವೈವಿಧ್ಯತೆಯನ್ನ ತರುವಂತದ್ದು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಮೂಲ ಸೌಕರ್ಯಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು, ಅದರ ಜೊತೆನಲ್ಲಿ ಏನು ಅಂದ್ರೆ ಆ ಭಾಗದಲ್ಲಿ ನೀರಾವರಿ ವ್ಯವಸ್ಥೆಯನ್ನ ರೂಪಿಸಿದ್ದೇ ಆದಲ್ಲಿ ರೈತರು ಅಶ್ಯೂರ್ಡ್ ಕ್ರಾಪ್ ಅಂತ ಹೇಳ್ಬಿಟ್ಟು ಅಂದ್ರೆ ವರ್ಷಕ್ಕೆ ಎರಡೋ ಮೂರೋ ಬೆಳೆಗಳನ್ನ ತಗೊಳ್ತಕ್ಕಂಥದ್ದು, ಅದ್ರ ಮೂಲಕ ಅವ್ರದ್ದು ಏನು ಅಂದ್ರೆ ಲಾಭ ಅಂದ್ರೆ ಇನ್ಕಮ್ ಅನ್ನ ಹೆಚ್ಚಿಸ್ತಕ್ಕಂಥದಕ್ಕೆ ಆಸ್ಪದ ಇರ್ತದೆ ಅಂತ ಹೇಳ್ಬಿಟ್ಟು ಈ ಧನಧಾನ್ಯ ಯೋಜನೆಯನ್ನ ರೂಪಿಸಿರ್ತಾರೆ. ಅದ್ರ ಜೊತೆಗೆ ಏನು ಅಂದ್ರೆ ಅಲ್ಲಿ ಬಂದಿರತಕ್ಕಂತಹ ಉತ್ಪನ್ನವನ್ನ ತಾಲೂಕು ಮಟ್ಟದಲ್ಲೇ ಬ್ಲಾಕ್ ಲೆವೆಲ್ ನಲ್ಲೇನೆ ಏನು ಅಂದ್ರೆ ದಾಸ್ತಾನುಗಳನ್ನ ಮಾಡೋದ್ರ ಮೂಲಕ ಅವರು ಏನೋ ಈ ಡಿಸ್ಟ್ರೆಸ್ ಸೇಲ್ ಅಂದ್ರೆ ಕಡಿಮೆ ಬೆಲೆ ಇದ್ದವಾಗ ಮಾರಾಟ ಮಾಡುವಂತ ಪ್ರಸಂಗ ಬರ್ತದೆ, ಯಾಕಂದ್ರೆ ಫೈನಾನ್ಷಿಯಲ್ ಅಬ್ಲಿಗೇಷನ್ಸ್ ಇರ್ತದೆ, ಅದನ್ನ ಹೋಗಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಏನಂದ್ರೆ ಬ್ಲಾಕ್ ಲೆವೆಲ್ ನಲ್ಲೇನೆ ದಾಸ್ತಾನುಗಳನ್ನ ರೂಪಿಸ್ಲಿಕ್ಕೂ ಸಹ ಈ ಧನಧಾನ್ಯ ಯೋಜನೆ ಸಹಕಾರಿಯಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುರಳೀಧರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತೆ, ಯಾಕಂದ್ರೆ ಅವರು ಮೊದಲನೇ ಒಂದು ವಾಟ್ಸ್ಆಪ್ ಮೆಸೇಜ್ ಕಳಿಸಿದ್ದಾರೆ. ರೈತ ಬಾಂಧವರೇ, ನಾನು ನಿಮ್ ಜೊತೆಗೆ ಇವತ್ತು ನೇರ ಪ್ರಸಾರದಲ್ಲಿದ್ದೇನೆ. ನೀವು ನಮಗೆ ನಮ್ಮ ತಜ್ಞರಿಂದ ಏನಾದರೂ ಮಾಹಿತಿ ಪಡೆಯುವುದಾದರೆ, ಅವರಿಂದ ಅವರಿಗೆ ಏನಾದರೂ ಪ್ರಶ್ನೆ ಕೇಳುವುದಾದರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ತಾವು ಪ್ರಶ್ನೆಗಳನ್ನ ಮೆಸೇಜ್ ಮುಖಾಂತರ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ, 9481527200. ಇನ್ನೊಂದ್ಸಲ ಹೇಳ್ತೀನಿ, ವಾಟ್ಸ್ಆಪ್ ಸಂಖ್ಯೆ 9481527200. ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದ ತಾವು ಪ್ರಯೋಜನ ಪಡೀರಿ ಅಂತ ಹೇಳುತ್ತಾ ಮತ್ತೆ ಈಗ ಈ ಒಂದು ಚರ್ಚೆನ ಮುಂದುವರಿಸೋಣ. ಹೇಳಿ ಡಾಕ್ಟ್ರೆ. ಇದರ ಜೊತೆನಲ್ಲಿ ಏನಂದ್ರೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಕ್ಕಂಥದ್ದು ಏನು ವ್ಯವಸ್ಥೆ ಇದನೋ, ಇದರದ್ದು ಉದ್ದೇಶ ಏನು ಅಂದ್ರೆ ಸಿಂಗಲ್ ವಿಂಡೋ ಸಿಸ್ಟಮ್ ನಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲಾ ಸಾಲವನ್ನ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಇಲ್ಲಿ ಏನು ಅಂದ್ರೆ ಈ ಪೇಪರ್ ವರ್ಕ್ ತುಂಬಾ ಹೆಚ್ಚಾಗಿತ್ತು, ಅಂದ್ರೆ ಏನು ಅಂದ್ರೆ ಪ್ರತಿ ಸರಿ ಸಾಲಕ್ಕೆ ಹೋದವಾಗ ರೈತರು ಏನ್ ಮಾಡ್ಬೇಕು ಅಂದ್ರೆ ಡಾಕ್ಯುಮೆಂಟ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಿತ್ತು. ಇಂಥದ್ದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಏನು ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನ ತಗೊಂಬಂದ್ರು. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಲಾಭವನ್ನ ಪಡಿತಕ್ಕಂತಹ ಭಾರತದಲ್ಲಿ ಇರ್ತಕ್ಕಂಥ ರೈತರ ಸಂಖ್ಯೆ ಎಷ್ಟಿದೆ ಅಂದ್ರೆ 7.7 crore. ಈಗ ಪ್ರಸ್ತುತವಾಗಿ ಏನಂದ್ರೆ 7.4 crore KCC ಖಾತೆಗಳನ್ನು ಹೊಂದಿದ್ದು ಅವು ಸಕ್ರಿಯವಾಗಿರ್ತವೆ. ಅದ್ರ ಜೊತೆನಲ್ಲಿ ಏನಂದ್ರೆ 8.9 lakh crore ಸಾಲ ನೀಡಲಾಗಿರ್ತದೆ. ಈಗ ಈ ಒಂದು ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡಿನ ಪ್ರಮಾಣವನ್ನ 3 lakh to 5 lakh ಏರಿಸಿದ್ದಾದಲ್ಲಿ ರೈತರಿಗೆ ಏನು ಲಾಭ ಆಗುತ್ತೆ ಅಂತ ರೈತರಿಗೆ ಈಗ ನೀವು ತಿಳಿದಿರಂಗೆ ಮೈಕ್ರೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದಿದ್ದಾವೆ. ಮೈಕ್ರೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಇರ್ಬೋದು, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಇರ್ಬೋದು, ಇವುಗಳ ಮೂಲಕ ಏನು ಅಂದ್ರೆ ಶೋಷಣೆ ಆಗ್ತಕ್ಕಂಥದ್ದು ಈಗ ನಾವು ಸಾಮಾನ್ಯವಾಗಿ ಕಂಡುಬಂದಿರ್ತೀವಿ. ಇದರಿಂದ ನಾವೇನ್ ಮಾಡಬಹುದು ಅಂದ್ರೆ ರೈತರನ್ನ ಏನೋ ಶೋಷಣೆಯಿಂದ ಮುಕ್ತ ಮಾಡಬಹುದು. ಇದರ ಜೊತೆನಲ್ಲಿ ಏನಂದ್ರೆ ಅನಧಿಕೃತ ಏನೋ ಸೋರ್ಸಸ್ ಗಳಿಂದ ಸಾಲವನ್ನ ತಗೊಳ್ತಕ್ಕಂಥದ್ದು ಅಂದ್ರೆ ಏನು ಮನಿ ಲೆಂಡರ್ಸ್ ಇಂಥವರಿಂದ. ಮತ್ತೊಂದು ಪ್ರಶ್ನೆ ಕೇಳಿದರೆ, ಈಗ ಮುರಳೀಧರ್ ಅವರು ಅವ್ರು ಏನ್ ಕೇಳ್ತಾ ಇದಾರೆ ಅಂತಂದ್ರೆ, ಸರ್ ನಮ್ಮ ಬ್ಯಾಂಕಿನಲ್ಲಿ KCC ಲೋನ್ ಕೊಟ್ಟಿದ್ದನ್ನ ಪೂರ್ತಿ ಪ್ರಮಾಣದಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ, ಕಾರಣ ಏನು? 1 lakh ತೆಗೆದುಕೊಂಡವರಿಂದಲೂ ಪೂರ್ತಿ ಪ್ರಮಾಣದಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ, ಅಂದ್ರೆ 1 lakh ಒಳಗೆ ಅಂತ ಹೇಳಿಕ್ಕೆ ಅವ್ರು ಟ್ರೈ ಮಾಡಿದ್ದಾರೆ. 1 lakh ಒಳಗೆ ಲೋನ್ ತಗೊಂಡವ್ರು ಕೂಡ ಆತರ ವಸೂಲಿ ಮಾಡ್ತಾ ಇದ್ದಾರೆ, ಅದಕ್ಕೆ ಕಾರಣ ಏನು ಹೇಳ್ಬೋದಾ ಸರ್? ಅಂದ್ರೆ ಏನ್ ಗೊತ್ತಾ, ಈಗ ಮರುಪಾವತಿ ಅಂತಕ್ಕಂಥದ್ದು ನಿರ್ದಿಷ್ಟವಾಗಿರ್ತಕ್ಕಂಥದ್ದು, ಅದು ಅಲ್ಪಾವಧಿ ಸಾಲ ಆಗಿದ್ರೆ ಅದಕ್ಕೆ ನಿರ್ದಿಷ್ಟ ಸಮಯ ಎಷ್ಟಿರ್ತದೆ ಅಂದ್ರೆ 6 months ಅಥವಾ 1 year ಕಾಲಾವಧಿ ಇರ್ತದೆ, ಅದರೊಳಗೆ ನೀವು ಮರುಪಾವತಿಯನ್ನು ಮಾಡಲೇಬೇಕು. ಒಂದು ಪಕ್ಷ ಅದು ಮಧ್ಯಮಾವಧಿ ಸಾಲ ಆಗಿದ್ರೆ, ಹೈನುಗಾರಿಕೆಗೆ ಸಾಧಾರಣವಾಗಿ ಮಧ್ಯಮಾವಧಿ ಸಾಲ ಇರ್ತದೆ, ಅದು ಮೀಡಿಯಂ ಟರ್ಮ್ ಲೋನ್ ಅಂತ ಕರಿತೀವಿ ನಾವು, ಅದಕ್ಕೆ ಏನು ಕಂತುಗಳು ಬರ್ತದೆ ಅದನ್ನ ತಾವು ಕಟ್ಟಲೇಬೇಕು. ಹಾಗಾಗ್ಬಿಟ್ಟು ಅದನ್ನ ಮರುಪಾವತಿಯನ್ನ ಮಾಡ್ಲಿಕ್ಕೆ ಹೇಳಿರ್ತಾರೆ. ಹೊರತುಪಡಿಸಿ ಏನು ಅಂದ್ರೆ 5 years ನಿಮ್ಗೇನು ಅಂದ್ರೆ ಅಲ್ಲಿವರೆಗೂ ಕಾಲಾವಧಿ ಇರ್ತದೆ, ನೀವು ನಿರ್ದಿಷ್ಟವಾದ ಸಮಯದಲ್ಲಿ ನೀವು ಸಾಲವನ್ನ ಮರುಪಾವತಿ ಮಾಡದೇ ಇದ್ದಲ್ಲಿ ಬಡ್ಡಿ ಮೇಲೆ ಬಡ್ಡಿ ಹೇರ್ತಕ್ಕಂತಹ ಪ್ರಕ್ರಿಯೆ ಇರ್ತದೆ. ರೈತ ಬಾಂಧವರೇ, ನಾನು ನೇರ ಪ್ರಸಾರದಲ್ಲಿದ್ದೇನೆ ಇವತ್ತು. ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ತಮ್ಮ ಪ್ರಶ್ನೆಗಳನ್ನ ಕೇಳುವುದಾದರೆ, ಈಗಿನ ಏನು 2025-26 ಸಾಲಿನ ಮುಂಗಡ ಪತ್ರದಲ್ಲಿ ಏನು ಘೋಷಣೆ ಮಾಡಿದ್ದಾರೆ, ಆ ಕುರಿತು ಕೃಷಿಗೆ ಏನು ಮಹತ್ವ ಕೊಟ್ಟಿದ್ದಾರೆ, ತಮ್ಮ ಪ್ರಶ್ನೆಗಳನ್ನು ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ತಾವು ಕಳಿಸಬಹುದು. ವಾಟ್ಸ್ಆಪ್ ಸಂಖ್ಯೆ ಇನ್ನೊಂದ್ಸಲ ಹೇಳ್ತೇನೆ, 9484857600. ಇನ್ನೊಂದ್ಸಲ ಕೇಳಿ, 9484857600. ಇನ್ನೊಂದು ಹಾ ಹೇಳಿ. ರೇಷ್ಮೆ ಕೃಷಿ ಅಂತ ಹೇಳ್ತಾ ಇದ್ದಾರೆ. ಅದು ಶಿವಮೊಗ್ಗಕ್ಕೆ ಬಂದ್ರೆ ಸ್ವಲ್ಪ ನಮ್ಮ ಒಂದು ರೇಷ್ಮೆ ಕೃಷಿ ಪ್ರಮಾಣ ಇಲ್ಲಿ ಕಡಿಮೆ ಇದೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಕಡಿಮೆ ಇದೆ. ಸೊ ನೀರಾವರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಅವರು ರೇಷ್ಮೆ ಕೃಷಿಕರ, ನೀವು ಈಗ ಯಾರು ವಾಟ್ಸ್ಆಪ್ ಮೆಸೇಜ್ ಕಳಿಸಿದಿರಾ, ನೀವು ರೇಷ್ಮೆ ಕೃಷಿಕರ ಅಥವಾ ಸುಮ್ನೆ ಜನರಲ್ ಆಗಿ ಕೇಳ್ತಾ ಇದ್ದೀರಾ ಪ್ರಶ್ನೆನ? ಓಕೆ, ಈ ಕುರಿತು ಹೆಚ್ಚಿನ ಒಂದು ಮಾಹಿತಿ ಇಲ್ಲ, ಇಲ್ಲದಕ್ಕೋಸ್ಕರ ಇದನ್ನ ನಾವು ನಮ್ಮ ಸಂಬಂಧಪಟ್ಟ ಇಲಾಖೆಯವರಿಂದ ಮಾಹಿತಿ ಪಡೆದುಕೊಂಡು ಅವರ ಒಂದು ತಿರ್ಗಾ ಅವರಿಗೆ ಮಾಹಿತಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಅವರು ದೂರವಾಣಿ ಸಂಖ್ಯೆ ಕರೆಕ್ಟ್ ಆಗಿ ಕೊಟ್ಟಿದ್ರೆ ಅಂತ ಹೇಳುತ್ತಾ ನಾವು ಹಾ ನೆಮ್ತಿಯಿಂದ. ಓಕೆ, ಇವರು ನಮ್ಮ ಆತ್ಮೀಯ ಕೇಳುಗರು ಪ್ರತಿಯೊಂದು ಕಾರ್ಯ. ಹೌದು, ಇದೆ ಅಂತ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಕೇಳಿದ್ದಾರೆ ಇವರು. ಕೃಷಿ ಹೊಂಡಕ್ಕೆ ಅಂತ ಹೇಳ್ಬಿಟ್ಟು ಏನು ಅವರು ನೀರಾವರಿ ಸಲಕರಣೆ ಇರ್ಬೋದು ಅಥವಾ ಕೃಷಿ ಹೊಂಡಕ್ಕೆ ಅಂತ ಇರ್ಬೋದು. ಏನು ಅಂದ್ರೆ ಮಾಮೂಲಾಗಿ ನಿಮ್ಗೆ ಏನು ಮುಂಚಿಂದ ಇದರಲ್ಲಿ ಆಯವ್ಯಯದಲ್ಲಿ ಬಜೆಟ್ ಅನ್ನ ಇಟ್ಟಿರ್ತಾರೋ, ಅನುದಾನ ಇಟ್ಟಿರ್ತಾರೋ, ಅದಕ್ಕಿಂತನೂ ಹೆಚ್ಚಿಂದಾಗಿ ಏನು ಅಂದ್ರೆ ಮೀಸಲು ಇಟ್ಟಿದ್ದಾರೆ ಈ ಸರಿ. ಬಟ್ ಏನು ಅಂದ್ರೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಕೊಟ್ಟಿರುವಂತದ್ದು ಇಲ್ಲ. ಹಾಗಿದ್ರೆ ಇನ್ನೊಂದು ಪ್ರಶ್ನೆನ ಎತ್ತಿದ್ದಾರೆ ಯಾರು, ರಾಮೇಶ್ವರ ಶಿವಮೊಗ್ಗದಿಂದ ಚಿಕ್ಕಪ್ಪ ಅವರು. ನಮಸ್ಕಾರ ಸರ್, ನನ್ನ ಪ್ರಶ್ನೆ ಇಷ್ಟೇ ಸರ್, ಧನ್ ಧಾನ್ಯ ಇದರಲ್ಲಿ ಸಿಗುವ ಸೌಲಭ್ಯಗಳು ಈಗಾಗಲೇ ಚಾಲ್ತಿಯಲ್ಲಿ ಇದೆಯಾ ಅನ್ನೋದೇ ನನ್ನ ಪ್ರಶ್ನೆ. ಧನಧಾನ್ಯದಲ್ಲಿ ಸಿಗುವಂತಹ ಸೌಕರ್ಯಗಳು ಸಿಕ್ಕಿಲ್ಲ ಅಂತಾನೆ ಏನು ಅಂದ್ರೆ 100 ಜಿಲ್ಲೆಗಳನ್ನ ಮಾತ್ರ ಆಯ್ದುಕೊಂಡಿದ್ದಾರೆ. ಇದು ಫಸ್ಟ್ ಫೇಸ್. ಇಂಥದ್ದು ಸಾಕಷ್ಟು ಜಿಲ್ಲೆಗಳು ಭಾರತದಲ್ಲಿ ಇದೆ. ಏನು ಅಂದ್ರೆ ಎಲ್ಲ ಜಿಲ್ಲೆಗಳು ಏನು ಅಂದ್ರೆ ಈ ನೈಸರ್ಗಿಕ ಸಂಪನ್ಮೂಲವನ್ನು ಹೊಂದಿರಬೇಕು ಅಂತ ಇಲ್ಲ. ಆ ದೃಷ್ಟಿಕೋನ ಇಟ್ಕೊಂಡ್ಬಿಟ್ಟು ಏನು ಅಂದ್ರೆ ಈಗ ಮೊದಲನೇ ಹಂತದಲ್ಲಿ 100 ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಯಾವ ರೀತಿಯಲ್ಲಿ ಕಾರ್ಯವೈಖರಿ ಇರ್ತದೆ ಅದರದ್ದು ಅಂತ ನೋಡ್ಬಿಟ್ಟು ಮುಂದಿನ ಬಜೆಟ್ ನಲ್ಲಿ ಮೋಸ್ಟ್ಲಿ ಇನ್ನೊಂದಿಷ್ಟು ಜಿಲ್ಲೆಗಳನ್ನ ತಗೊಳ್ಳೋದ್ರ ಮೂಲಕ ಅದನ್ನ ವಿಸ್ತರಿಸ್ತಾರೆ ಅಂತ ನಾನು ಅನ್ಕೊಂಡ್ರೆ ಅವ್ರು ಕೇಳ್ತಾ ಇರೋದು ಈಗ ಸದ್ಯ ಇದು ಚಾಲ್ತಿಯಲ್ಲಿ ಇದೆಯಾ ಅಂತ. ಇಲ್ಲ, ಚಾಲ್ತಿಯಲ್ಲಿ ಇಲ್ಲ. ಅದು ಈಗ ಸದ್ಯ ಅದನ್ನ ಈಗ ಒಂದು ಬಜೆಟ್ ನಲ್ಲಿ ಅದನ್ನ ಸೇರಿಸಿದ್ದಾರೆ, ಕಾರ್ಯ ಘೋಷಣೆ ಮಾಡಿದ್ದಾರೆ. ಅವರಿಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ಳೋಣ. ಮತ್ತೆ ಈಗ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಹೇಳಿ ಸರ್. ರೂರಲ್ ಪ್ರಾಸ್ಪೆರಿಟಿ ಅಂಡ್ ರೆಸಿಲಿಯನ್ಸ್ ಅಂದ್ರೆ ಗ್ರಾಮೀಣ ಸಮೃದ್ಧಿ ಸ್ಥಿತಿಸ್ಥಾಪಕತ್ವ ಅಂತ ಕಾರ್ಯಕ್ರಮವನ್ನ ಏನು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದಾರೆ. ಅದ್ರ ಮೂಲಕ ಏನು ಅಂದ್ರೆ ಉದ್ಯೋಗ ಅವಕಾಶವನ್ನ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿಸುವುದು, ಬಂಡವಾಳ ಹೂಡಿಕೆಯನ್ನ ಹೆಚ್ಚಿಸುವುದು, ನವೀನ ತಂತ್ರಜ್ಞಾನಗಳನ್ನ ಆ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ರೈತರು ಇರ್ಬೋದು ಅಥವಾ ಇತರೆ ಈ ಸಣ್ಣ ಉದ್ದಿಮೆದಾರರಿಗೆ ನೀಡ್ತಕ್ಕಂಥದ್ದಿರ್ಬೋದು, ಇವುಗಳನ್ನ ನೀಡೋದ್ರ ಮೂಲಕ ಏನು ಅಂದ್ರೆ ಏನು ವಲಸೆ ನಮ್ಮ ರೈತರು ಇರ್ಬೋದು ಅಥವಾ ಯುವಕರು ಇದಾರೋ ಅವ್ರಿಗೇನು ವಲಸೆ ಹೋಗ್ತಾ ಇದಾರೋ ಅದು ಅವರಿಗೆ ನೆಸೆಸಿಟಿ ಆಗಬಾರ್ದು. ಅದು ಒಂದು ಆಪ್ಷನ್ ಆಗಿರ್ಬೇಕು ಹೊರತು ಅದೇ ನೆಸೆಸಿಟಿ ಆಗ್ಬಿಟ್ರೆ ಏನು ಅಂದ್ರೆ ನಾವು ಯೂತ್ ಅನ್ನ ನಮ್ಮ ಕೃಷಿ ರಂಗಕ್ಕೆ ಅಥವಾ ಇತರೆ ಕ್ಷೇತ್ರಕ್ಕೆ ನಾವು ಸೆಳೆಯಕ್ಕಾಗೋದಿಲ್ಲ ಅಂತ ದೃಷ್ಟಿ ಇಟ್ಕೊಂಡ್ಬಿಟ್ಟು ಏನು ಅಂದ್ರೆ ಈ ರೂರಲ್ ಪ್ರಾಸ್ಪೆರಿಟಿ ಮತ್ತೆ ರೆಸಿಲಿಯನ್ಸ್ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ರೈತ ಬಾಂಧವರೇ, ನಾನು ಈ ದಿನ ಇವತ್ತು ನೇರ ಪ್ರಸಾರದಲ್ಲಿ ಇರ್ತೇನೆ ತಮ್ಮ ಜೊತೆಗೆ. ತಾವು ಈಗಾಗಲೇ ವಾಟ್ಸಪ್ ನಮ್ಮ ಸಂಖ್ಯೆ ತಮಗೆ ಗೊತ್ತಿದ್ರೆ ಬೇಗ ಬೇಗ ಪ್ರಶ್ನೆ ಕೇಳಿ, ತಜ್ಞರು ನಮ್ಮ ಜೊತೆಗಿದ್ದಾರೆ. ಈ ಒಂದು ಕಾರ್ಯಕ್ರಮದ ಲಾಭ ನಿಮಗೋಸ್ಕರ, ಈ ಒಂದು ಕಾರ್ಯಕ್ರಮ ನೀವು ಹಮ್ಮಿಕೊಂಡಿರೋದು ನಿಮಗೋಸ್ಕರ, ನಿಮ್ಮ ಒಂದು ಒಳಿತಕ್ಕೋಸ್ಕರ. ಸೊ ಹಾಗಾಗಿ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಇನ್ನೊಂದ್ಸಲ ತಮ್ಗೆ ಹೇಳ್ತೀನಿ, 9484857600. 9481527260. ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಕಿರಣ್ ಕುಮಾರ್ ಆರ್ ಪಾಟೀಲ್ ಅವರು ಇದ್ದಾರೆ, ಸಹಾಯಕ ಪ್ರಾಧ್ಯಾಪಕರು ಕೃಷಿ ಅರ್ಥಶಾಸ್ತ್ರ ವಿಭಾಗ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. ಜೊತೆಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಕೂಡ ಇದ್ದಾರೆ, ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗದವರು. ಸೊ ಪ್ರಶ್ನೆಗಳು ಇದ್ರೆ ದಯವಿಟ್ಟು ಈ ಮುಖಾಂತರ, ನಮ್ಮ ಒಂದು ಮಾಧ್ಯಮದ ಮುಖಾಂತರ, ವಾಟ್ಸಪ್ ಮುಖಾಂತರ ತಾವು ಕೇಳಿ ತಮ್ಮ ಒಂದು ಏನು ಸಮಸ್ಯೆ ಅಂತ ಹೇಳ್ಬಹುದು, ಇಲ್ಲ ಒಂದು ಗೊಂದಲ ಅಂತ ಹೇಳ್ಬಹುದು, ಇಲ್ಲ ನಿಮ್ಮ ಒಂದು ಈ ಒಂದು ಈ ಬಜೆಟ್ ಕುರಿತು ಏನು ನಿಮಗೆ ಅನಿಸ್ತದೆ ಅನ್ನೋದ್ ಬಗ್ಗೆ ಕೂಡ, ಅದರಲ್ಲಿ ವಿಶೇಷವಾಗಿ ಕೃಷಿ ವಿಭಾಗಕ್ಕೆ ಯಾವ ರೀತಿಯಿಂದ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಈ ಹಿಂದೆ ಕೂಡ ಸುಮಾರು ಮುಂಗಡ ಪತ್ರಗಳನ್ನ ಘೋಷಣೆ ಮಾಡಿದ್ದಾರೆ, ಆದ್ರೆ ಇದರಲ್ಲಿ ವಿಶೇಷವಾಗಿ ನಮ್ಮ ಕೃಷಿಕರಿಗೆ, ಕೃಷಿ ಅವಲಂಬಿತ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರೋರಿಗೆ ಯಾವ ರೀತಿಯಿಂದ ಇದನ್ನ ಕೊಟ್ಟಿದ್ದಾರೆ ಅಂತ ಅನ್ನೋದನ್ನ ತಾವು ತಮ್ಮ ಅಭಿಪ್ರಾಯ ಕೂಡ ಇದರಲ್ಲಿ ಹಂಚಿಕೊಳ್ಬಹುದನ್ನಂತ ಮತ್ತೆ ನಮ್ಮ ತಜ್ಞರ ಜೊತೆ ಈ ಚರ್ಚೆನ ಮುಂದುವರ್ಸೋಣ. ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು, ಆತ್ಮೀಯ ಕೇಳುಗರೆ, ಈಗ 2025 ಮತ್ತು 26ನೇ ಸಾಲಿನಲ್ಲಿ ವಿಶೇಷವಾಗಿ ತರಕಾರಿ ಮತ್ತು ಹಣ್ಣುಗಳಿಗಾಗಿ ಸಮಗ್ರ ಕಾರ್ಯಕ್ರಮವನ್ನು ರೂಪಿಸಿದೆ. ಅದರಲ್ಲಿ ತರಕಾರಿ ಹಣ್ಣು ಮತ್ತು ಶಿ ಅನ್ನ ಅಂತೇಳಿ ಈಗಾಗಲೇ ಶಿ ಅನ್ನ ಯೋಜನೆ ಮೊದಲಿಗೆ ಕಾರ್ಯಕ್ರಮ ಜಾರಿಗೊಳಿಸಿತ್ತು, ಸಿರಿಧಾನ್ಯಗಳನ್ನು ಕೊಟ್ಟಂತೆ ಮಾಡಿದಂತಹ ಕಾರ್ಯಕ್ರಮ. ಅದರ ಜೊತೆಗೆ ಈ ಸಾರಿ ತರಕಾರಿ ಮತ್ತು ಹಣ್ಣುಗಳಿಗಾಗಿ ಸಮಗ್ರ ಕಾರ್ಯಕ್ರಮ ಅಂತೇಳಿ ರೂಪಿಸಿರುವಂತದ್ದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಬಹಳ ವಿಶೇಷವಾಗಿ ಉತ್ಪಾದನೆ ಮತ್ತು ಸಂಸ್ಕರಣೆಗೆ ಕುರಿತಂತೆ ಮತ್ತೆ ಅದನ್ನ ಸಂಸ್ಕರಣೆಗೊಂಡಂತಹ ತರಕಾರಿ ಮತ್ತು ಹಣ್ಣುಗಳನ್ನ ಪೂರೈಕೆ ಮಾಡುವ ಒಂದು ವಿಚಾರವನ್ನು ಕೂಡ ಇಟ್ಕೊಂಡು ಈ ಸಾರಿ ಸರ್ಕಾರ, ಭಾರತ ಸರ್ಕಾರ ಒಂದು ಬಜೆಟ್ ಘೋಷಣೆಯಲ್ಲಿ ನೀಡಿರುವಂತದ್ದನ್ನ ಮಾಹಿತಿ ಗಮನಿಸಬೇಕು. ಹಾಗೇನೆ ರೈತರಿಗೆ ಒಂದು ಉತ್ತಮ ಬೆಳೆ ಮತ್ತು ಅದಕ್ಕೆ ಉತ್ತಮವಾದಂತಹ ಬೆಲೆಯನ್ನು ದೊರೆಯುವಂತೆ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿರುವಂತದ್ದು. ಇದರ ಜೊತೆಗೆ ಎಲ್ಲ ದೇಶದ ಎಲ್ಲಾ ರಾಜ್ಯಗಳ ಒಂದು ಪಾಲುದಾರಿಕೆಯನ್ನು ಇಟ್ಕೊಂಡು ಅದು ಸಮಗ್ರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ತರಕಾರಿ ಮತ್ತು ಹಣ್ಣುಗಳಿಗಾಗಿ ಸಮಗ್ರ ಕಾರ್ಯಕ್ರಮವನ್ನ ರೂಪಿಸಿರುವಂತದ್ನ ನಾವು ಈ ದಿನದಲ್ಲಿ ಇವತ್ತು ಭಾರತ ಸರ್ಕಾರ ಘೋಷಣೆ ಮಾಡಿರೋದನ್ನ ನಾವು ತಿಳಿಸಬೇಕಾಗುತ್ತೆ. ಹಾಗೇನೆ ಇನ್ನೊಂದು 5 ವರ್ಷದ ಹತ್ತಿ ಕಾರ್ಯಕ್ರಮ ಅಂತೇಳಿ ಒಂದು ಹೊಸ ಒಂದು ಕಾರ್ಯಕ್ರಮವನ್ನ ರೂಪಿಸಿರುವಂತದ್ದನ್ನ ನಾವು ಕಾಣಬಹುದು. ಹಾಗೆ ಭಾರತ ಸರ್ಕಾರದ ಜವಳಿ ಉದ್ಯಮವನ್ನ ಒಂದು ರೀತಿ ಯಶಸ್ವಿಯಾಗಿ ಮುಂದೆ ಒರೆಸಬೇಕು ಅನ್ನೋ ಉದ್ದೇಶಕ್ಕೆ ಇಟ್ಕೊಂಡು ಇದು ಮಾಡಿದೆ. ಅದು ಹತ್ತಿ ಎಳೆಯಲ್ಲಿ ಉದ್ದ ನೂಲಿನ ಒಂದು ಬರುವಂತಹ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ಅದನ್ನ ತಳಿಗಳನ್ನ ಅತ್ಯುತ್ತಮವಾದಂತಹ ತಳಿಗಳನ್ನ ರೂಪಿಸುವಂತಹ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡುವಂತಹ ಒಂದು ಗುರಿಯನ್ನ ಹೊಂದಿರುವಂತದ್ದು ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತದನ್ನ ನಾವು ಗಮನಿಸಬೇಕಾಗ್ತದೆ. ಯಾಕಂದ್ರೆ ವೈವಿಧ್ಯಮಯವಾದಂತಹ ತಳಿಗಳನ್ನ ಇಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿರುವಂತದ್ದನ್ನ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನನಗನ್ಸುತ್ತೆ ಒಂದು ಮೆಸೇಜ್ ಬಂದಿದೆ ಅಲ್ಲ ಮೇಡಮ್, ಅದನ್ನ ಹೇಳಿ, ಯಾರು ಪ್ರಶ್ನೆ ಕೇಳಿದ್ದಾರೆ, ಎಲ್ಲಿಂದ ಕೇಳಿದ್ದಾರೆ ಅಂತ. ಮತ್ತೆ ಅವರೇ ಸರಿ ರೇಷ್ಮೆ ಕೃಷಿ ಮಾಡ್ತಾ ಇದ್ದೆ ನಾನು, ಮತ್ತೆ ಮಾಡೋ ಅಭಿರುಚಿ ಕೂಡ ಹೊಂದಿದ್ದೇನೆ. ನಮ್ಮ ಹಳ್ಳಿ ಹೊಳೆ ಗಂಗೂರಲ್ಲಿ ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ ಮತ್ತು ಭದ್ರಾವತಿಯಲ್ಲಿ ಬಹಳ ಜನ ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ ಕೇಳಿದೆ. ಸರಿ, ಒಳ್ಳೇದಾಯ್ತು, ನಮಗೂ ಕೂಡ ಮಾಹಿತಿ ಸಿಕ್ತು. ಯಾಕಂತಂದ್ರೆ ಈ ಒಂದು ಭಾಗದಲ್ಲಿ ಹೆಚ್ಚಿನ ಒಂದು ನಾವು ಕಾಣೋದಂತಂದ್ರೆ ಅಡಿಕೆ ಮತ್ತೆ ಅಡಿಕೆಗೆ ಸಂಬಂಧಪಟ್ಟಿದ್ದ ಉಪ ಬೆಳೆಗಳನ್ನ ಕಾಣ್ತೀವಿ, ತೆಂಗು ಜೊತೆಗೆ ಬೇರೆ ಒಂದು ಬೆಳೆಗಳನ್ನ ಕಾಣ್ತೀವಿ. ಒಳ್ಳೆ ಒಂದು ನಮಗೂ ಮಾಹಿತಿ ಸಿಕ್ಕಿದಂಗಾಯ್ತು ಈ ಒಂದು ಸಂದರ್ಭದಲ್ಲಿ. ರೇಷ್ಮೆ ಕೃಷಿಗೆ ತುಂಬಾನೇ ಪ್ರೋತ್ಸಾಹ ಇದೆ ಜಿಲ್ಲೆಯಲ್ಲಿ ಅಂತ ಅನ್ನೋದನ್ನ ಇದನ್ನ ನಾವು ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿಯನ್ನ ಒದಗಿಸ್ತೀವಿ, ಅವರಿಂದ ಏನು ಪ್ರತಿಕ್ರಿಯೆ ಬರುತ್ತೆ ಅದು ಕೂಡ ತಿಳಿಸ್ತೀವಿ. ನೀವು ಕರೆಕ್ಟ್ ಆಗಿ ನಂಬರ್ ಕೊಡಿ, ನಿಮ್ಮ ಹೆಸರು, ನೀವು ಊರು ಏನಂತ ಸ್ವಲ್ಪ ಕರೆಕ್ಟ್ ಆಗಿ ಹೇಳಿದ್ರೆ ನಮಗೂ ಕೂಡ ತಮಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳುತ್ತಾ ನಮ್ಮ ಒಂದು ಕಾರ್ಯಕ್ರಮ ಮುಂದುವರ್ಸೋಣ. ಡಾಕ್ಟರ್ ಕಿರಣ್ ಕುಮಾರ್, ಇದರ ಜೊತೆನಲ್ಲಿ ಏನು ಅಂದ್ರೆ ಈ ಬೇಳೆ ಕಾಳುಗಳಲ್ಲಿ ಮತ್ತು ಎಣ್ಣೆ ಕಾಳುಗಳಲ್ಲಿ ಆತ್ಮನಿರ್ಭರತೆ ರೂಪಿಸುವಲ್ಲಿ ಕಾರ್ಯಕ್ರಮಗಳನ್ನ ಯೋಜನೆ ಮಾಡಿದೆ. ತೊಗರಿ, ಉದ್ದು ಹಾಗೂ ಮಸೂರ್ ದಾಲ್ ಈ ಮೂರು ಏನು ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತೆ ಸಾಧಿಸಲಿಕ್ಕೆ 6 ವರ್ಷಗಳ ದೂರದೃಷ್ಟಿ ಇರತಕ್ಕಂತಹ ಯೋಜನೆ, ಮಿಷನ್ ಫಾರ್ ಆತ್ಮನಿರ್ಭರತ ಇನ್ ಪಲ್ಸಸ್ ಅಂತ ಹೇಳ್ಬಿಟ್ಟು ಏನೋ ಘೋಷಣೆ ಮಾಡಿದೆ. ಇದ್ರ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಬೇಕು. ಸಾಧಾರಣವಾಗಿ ಏನು ಅಂದ್ರೆ ಈ ಬೇಳೆಕಾಳು ಎಲ್ಲಿ ಬೆಳೀತಾರೆ, ಬೆಳೀತಕ್ಕಂತಹ ಭೂಮಿಗಳು ಎಂತದಿರ್ತದಂದ್ರೆ ಎಲ್ಲಿ ಉತ್ಪಾದಕತೆ ಕಡಿಮೆ ಇರ್ತದೋ, ಮಾರ್ಜಿನಲ್ ಲ್ಯಾಂಡ್ ಅಂತ ನಾವು ಕರಿತೀವಿ, ಅಂತದ್ರಲ್ಲಿ ಬೆಳೆಯೋದ್ರಿಂದ ಇಲ್ಲಿ ಉತ್ಪಾದಕತೆ ಕಡಿಮೆ ಇರ್ತದೆ. ಅದ್ರ ಜೊತೆನಲ್ಲಿ ಏನು ಅಂದ್ರೆ ಉತ್ಪಾದನೆ ಪ್ರಮಾಣನೂ ಕಡಿಮೆ ಇರ್ತದೆ ನಮ್ಮಲ್ಲಿ. ಹಾಗಾಗ್ಬಿಟ್ಟು ನಮ್ಮಲ್ಲಿ ಇರ್ತಕ್ಕಂತಹ ಬೇಡಿಕೆಯನ್ನ ನಾವು ಪೂರೈಸಿಕೊಳ್ಳಿಕ್ಕೆ ಯಾವಾಗ ಸಾಧ್ಯ ಅಂದ್ರೆ ಆಮದು ಮಾಡ್ಕೊಳ್ಳೋದ್ರ ಮೂಲಕ ನಾವೇನು ನಮ್ಮ ಬೇಡಿಕೆಯನ್ನ ಈಡೇರಿಸ್ಕೊಳ್ತಾ ಇದೀವಿ. ಯಾಕೆ ನಮ್ಮ ಭಾರತದಲ್ಲೇನೆ ನಾವು ಬೆಳೆದು ಬಿಟ್ಟು ಹೊರ ರಾಷ್ಟ್ರಕ್ಕೆ ಅದನ್ನ ನಾವು ನೀಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ನಮ್ಮಲ್ಲಿ ಸೆಲ್ಫ್ ರಿಲಯನ್ಸ್ ಅಥವಾ ಆತ್ಮನಿರ್ಭರತೆ ನಮ್ಮಲ್ಲೇ ಬರೋ ರೀತಿನಲ್ಲಿ ಯಾಕೆ ಮಾಡಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಬೇಳೆಕಾಳಿಗೆ ಸಂಬಂಧಿತ ಹಾಗೂ ಈ ಎಣ್ಣೆಕಾಳು ಬೆಳೆಗೆ ಸಂಬಂಧಿತ ಏನು ಅಂದ್ರೆ ಈ ಮಿಷನ್ ಅನ್ನ ಈ ಸರ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಏನು ಅಂದ್ರೆ ಈ ಬೇಳೆಕಾಳು ಬೆಳೆದು ಬಿಡ್ತಾರೆ ರೈತರು, ಅದನ್ನ ಖರೀದಿ ಮಾಡೋರು ಯಾರು ಅಂತ ಪ್ರಶ್ನೆ ಬರ್ತದೆ. ಖರೀದಿ ಮಾಡೋರು ಯಾರು ಅನ್ನೋದಕ್ಕೆ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಏನು ಅಂದ್ರೆ ಒಂದು ನಫೆಡ್ ಅಂತ ಹೇಳ್ಬಿಟ್ಟು ಏನೋ ರಾಷ್ಟ್ರೀಯ ಏನೋ ಸಂಸ್ಥೆ ಇದೆ, ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಫೆಡರೇಷನ್ ಏನಿದೆನೋ, ಮಾರ್ಕೆಟಿಂಗ್ ಫೆಡರೇಷನ್, ಅದು ಅದ್ರ ಜೊತೆನಲ್ಲಿ NCDC ಇವಕ್ಕೇನು ಅಂದ್ರೆ ಅದನ್ನ ಜವಾಬ್ದಾರಿಯನ್ನ ನೀಡಿರ್ತಾರೆ. ಅದೇನಂದ್ರೆ ರೈತರು ಏನೇ ಬೆಳೆದಿರ್ತಕ್ಕಂತಹ ಬೇಳೆಕಾಳು ಇರ್ಬೋದು ಅದರದ್ದು ಪ್ರೊಕ್ಯೂರ್ಮೆಂಟ್ ಅನ್ನ ಮಾಡ್ತಕ್ಕಂತಹ ಏನೋ ವ್ಯವಸ್ಥೆಯನ್ನ ಈ ಸಂಸ್ಥೆಗಳು ಮಾಡಬೇಕಾಗಿ ತಿಳಿಸಿರ್ತಾರೆ. ರೈತ ಬಾಂಧವರೇ, ಇನ್ನೊಂದು ವಾಟ್ಸ್ಆಪ್ ಮೆಸೇಜ್ ತಗೊಳ್ಳೋಣ. ಪ್ರಶ್ನೆ ಬಂದಿದೆ, ತೋಟಗಾರಿಕೆ ತೆಂಗು ಬಾಳೆ ಅಡಿಕೆಗೆ ಕೊಟ್ಟಿರುವ ಆದ್ಯತೆಗಳು ಏನು ಅಂತ ಅಂದ್ರೆ, ಇದು ಅವರು ವಿಶೇಷವಾಗಿ ಒಂದು ಪರ್ಟಿಕ್ಯುಲರ್ ಬೆಳೆಗಳ ಬಗ್ಗೆ ಕೇಳಿದ್ದಾರೆ. ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ ಅಂತ ಕೇಳಿದ್ದಾರೆ ಸರ್, ಸಿರಿಧಾನ್ಯ ಅಂತ ಕೇಳಿದ್ರೆ ತೋಟಗಾರಿಕೆ ಬೆಳೆಗಳಿಗೆ ಅಂದ್ರೆ ಅದೇ ಹಣ್ಣು ಮತ್ತೆ ತರಕಾರಿ ಬೆಳೆಗಳಿಗೆ ಸಾಧಾರಣವಾಗಿ ಏನು ಅಂದ್ರೆ ಇಲ್ಲಿವರೆಗೂ ಸಮಗ್ರ ಯೋಜನೆ ಅಂತ ಇರಲಿಲ್ಲ. ಏನು ಅಂದ್ರೆ ಇತ್ತೀಚಿನ ದಿನದಲ್ಲಿ ನಾವು ಗಮನಿಸಬಹುದಾಗಿರ್ತಕ್ಕಂಥ ವಿಷಯ ಏನು ಅಂದ್ರೆ ಹಣ್ಣು ಮತ್ತೆ ತರಕಾರಿಗೆ ಅತಿ ಹೆಚ್ಚಿನ ಬೇಡಿಕೆ ಗ್ರಾಹಕರಿಂದ ಬರ್ತಾ ಇದೆ. ಯಾಕಂದ್ರೆ ನಾವು ಹೆಲ್ತ್ ಕಾನ್ಶಿಯಸ್ ಆಗ್ತಾ ಇದೀವಿ, ನ್ಯೂಟ್ರಿಷ್ ಕಾನ್ಶಿಯಸ್ ಆಗ್ತಾ ಇದೀವಿ. ಅದರ ಅರ್ಥ ಏನು ಅಂದ್ರೆ ನಮ್ಗೆ ನಾವು ಹಣ್ಣು ಮತ್ತೆ ತರಕಾರಿಗಳ ಬಳಕೆಯನ್ನ ನಮ್ಮ ದಿನನಿತ್ಯ ನಾವೇನ್ ಮಾಡಿದೀವಿ ಅಂದ್ರೆ ಜಾಸ್ತಿ ಮಾಡಿದೀವಿ. ಆ ದೃಷ್ಟಿಕೋನ ಇಟ್ಕೊಂಡ್ಬಿಟ್ಟು ಈಗ ಹಣ್ಣು ಮತ್ತೆ ತರಕಾರಿ ಬೆಳೀತಕ್ಕಂತಹ ರೈತರಿಗೆ ಇನ್ನೂ ಉತ್ತೇಜನ ನೀಡಬೇಕು. ಅದಕ್ಕೇನು ಅಂದ್ರೆ ಈಗ ಬೆಳೆದಿರ್ತಕ್ಕಂತಹ ಬೆಳೆಗೆ ಸರಿಯಾಗಿರ್ತಕ್ಕಂತಹ ಬೆಲೆ ಸಿಗೋದಿಲ್ಲ ಮಾರ್ಕೆಟ್ಗೆ ತಗೊಂಡು ಹೋದ್ರೆ. ಆಮೇಲೆ ಅವರು ಬೆಳೀತಕ್ಕಂತಹ ಬೆಳೆನಲ್ಲಿ ಏನೋ ರೋಗ ಬರ್ತಕ್ಕಂಥದ್ದು, ಕೀಟ ಬರ್ತಕ್ಕಂಥದ್ದು, ಇಂಥದ್ದು. ಆಮೇಲೆ ಇದ್ರ ಜೊತೆಗೆ ಏನಂದ್ರೆ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂದ್ರೆ ಏನೋ ಕೊಯ್ಲೋತ್ತರ ಹಾನಿಗಳು ವಿಪರೀತವಾಗಿರ್ತದೆ. ಅದು ತರಕಾರಿ ಬೆಳೆ ಪೆರಿಷಬಲ್ ಆಗಿರೋದ್ರಿಂದ ಇದರಲ್ಲಿ ಜಾಸ್ತಿ ಆಗಿರ್ತದೆ. ಇವಕ್ಕೆಲ್ಲದಕ್ಕೂ ಸೊಲ್ಯೂಷನ್ ಹೆಂಗ್ ಸಿಗ್ಬೋದು ಅಂದ್ರೆ ಈ ಸಮಗ್ರ ಯೋಜನೆಯನ್ನ ರೂಪಿಸೋದ್ರ ಮೂಲಕ ಅಂತ ಹೇಳ್ಬಿಟ್ಟು ಈ ಯೋಜನೆಯನ್ನ ತಂದಿರ್ತಕ್ಕಂಥದ್ದು. ರೈತ ಬಾಂಧವರೇ ಹಾಗೂ ಕೇಳುಗರೆ, ಈಗ ಒಂದು ವಿರಾಮ ತಗೊಳ್ಳೋಣ. ಚಿಕ್ಕದಾಗಿ ಒಂದು ಒಳ್ಳೆಯ ಒಂದು ಚಿತ್ರಗೀತೆಯನ್ನ ನಾವು ಕೇಳೋಣ. ಆಮೇಲೆ ಮತ್ತೆ ನಮ್ಮ ಈ ಒಂದು ಚರ್ಚೆನ ಮುಂದುವರಿಸ್ತೀವಿ. ಅಲ್ಲಿವರೆಗೆ ತಾವು ನಮ್ಮ ವಾಟ್ಸಪ್ ಸಂಖ್ಯೆಗೆ ತಮ್ಮ ಪ್ರಶ್ನೆಗಳು ಇದ್ರೆ, ತಮ್ಮ ಸಲಹೆ ಸೂಚನೆಗಳು ಇದ್ರೆ ಕಳಿಸಬಹುದಂತ ಹೇಳುತ್ತಾ ಸುಗ್ಗಿ ಬಂದಿದೆ ನವಧಾನ್ಯ ತಂದಿದೆ ಸುವಾಲೆ ಹಾಡಿದೆ ಬಾಗಿನ ಕಾದಿದೆ ದಯಮಾಡಿ ಕಳಿಸಿಕೊಡು ಗಂಗೆಯ ಅವಳೊಮ್ಮೆ ನೋಡಲವಳ ತಂಗಿಯ ನಮ್ಮ ಬೆಳೆ ಉಳಿಸುವ ಕಾವೇರಿ ನಿನ್ನ ಗಂಗೆಯ ನಿಜ ಸೋದರಿ ಅವಳ ಮಡಿಲ ತುಂಬಬೇಕು ಶಂಕರ ದಯಮಾಡಿ ಕಳಿಸಿಕೊಡು ಗಂಗೆಯ ಅವಳೊಮ್ಮೆ ನೋಡಲವಳ ತಂಗಿಯ ಕಷ್ಟ ಕಳವಳು ನೆಮ್ಮದಿ. ನಿನ್ನ ನಗಿಸು ಗೌರಿಯೇ ನಮಗೆ ಶ್ರೀನಿಧಿ. ಹೊಸ ಸುಗ್ಗಿ ಬಂದಿದೆ ರೈತ ಬಾಂಧವರೇ, ನಾನು ನಿಮ್ಮ ಜೊತೆ ಇವತ್ತು ನೇರ ಪ್ರಸಾರದಲ್ಲಿದ್ದೇನೆ. ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಕಿರಣ್ ಕುಮಾರ್ ಆರ್ ಪಾಟೀಲ್ ಅವರು ಇದ್ದಾರೆ, ಜೊತೆಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರು ಈಗ ಏನು ಪಿಎಂ ಕಿಸಾನ್ ಧನಧಾನ್ಯ ಕೃಷಿ ಯೋಜನಾ ಇದು ಕೂಡ ಹೇಳಿದ್ರು, ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಕೂಡ ಹೇಳಿದ್ರು, ಆತ್ಮನಿರ್ಭರ್ ಬೆಳೆಕಾಳುಗಳ ಬಗ್ಗೆ ಕೂಡ ಹೇಳಿದ್ರು, ಆಮೇಲೆ ರಾಷ್ಟ್ರೀಯ ಒಂದು ಹತ್ತಿ ಮಿಷನ್ ನ ಬಗ್ಗೆ ಕೂಡ ಹೇಳಿದ್ರು. ಈಗ ಮೀನುಗಾರಿಕೆ ಬಂದ್ರೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಏನು ಅಂದ್ರೆ, ಈ ಮೀನುಗಾರಿಕೆ ಈಗ ಸುಸ್ಥಿರವಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಏನು ಅಂದ್ರೆ, ಸಾಧಾರಣವಾಗಿ ಸಮುದ್ರದಲ್ಲಿ ಮೀನುಗಾರಿಕೆಯನ್ನ ಮಾಡ್ತಕ್ಕಂಥದ್ದು ಏನು ಅಂದ್ರೆ, ಮಾಡರ್ನ್ ಮೆಷಿನ್ಸ್ಗಳು, ಬೋಟ್ಸ್ಗಳು, ಏನೋ ಫಿಶಿಂಗ್ ನೆಟ್ಸ್ಗಳು ಡಿಸೈನ್ ಮಾಡಿರೋದ್ರಿಂದ ಮೀನನ್ನ ನಾವು ಬೆಳೆಯಕ್ಕೆ ಬಿಡೋದಿಲ್ಲ. ಇಲ್ಲಿ ನಾವು ಸುಸ್ಥಿರತೆಯನ್ನ ಕಾಪಾಡಬೇಕು. ಸುಸ್ಥಿರತೆಯನ್ನ ಕಾಪಾಡಲಿಕ್ಕೆ ಹೆಂಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಏನು ಅಂದ್ರೆ, ಅದಕ್ಕೆ ಎಕ್ಸ್ಕ್ಲೂಸಿವ್ ಝೋನ್ಸ್ ಅಂತ ಇರ್ತವೆ. ಈ ಅಕ್ವಾಕಲ್ಚರ್ ಮಾಡ್ಲಿಕ್ಕೆ ಅಥವಾ ಫಿಶಿಂಗ್ ಮಾಡ್ಲಿಕ್ಕೆನೆ ಏನು ಅಂದ್ರೆ ಎಕ್ಸ್ಕ್ಲೂಸಿವ್ ಝೋನ್ಸ್ ಇರ್ತವೆ. ಅಲ್ಲಿ ಏನು ಅಂದ್ರೆ, ಸುಸ್ಥಿರ ನೀತಿಗಳ ಚೌಕಟ್ಟನ್ನ ರಚನೆ ಮಾಡೋದ್ರ ಮೂಲಕ ಹೇಗೆಲ್ಲ ಮೀನುಗಾರಿಕೆಯನ್ನ ಸುಸ್ಥಿರವಾಗಿ ನಾವು ಮಾಡಬಹುದು ಅಂತಕ್ಕಂಥದ್ದು ಈ ಯೋಜನೆ ಮೂಲಕ ಏನೋ ತಿಳಿಸ್ತಾ ಇದಾರೆ. ಏನು ಅಂದ್ರೆ, ಭಾರತದ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನಂದ್ರೆ, ಭಾರತ ಫಿಶ್ ಪ್ರೊಡಕ್ಷನ್ ಅಲ್ಲಿ ಪ್ರಪಂಚದಲ್ಲಿ ಎರಡನೇ ಸ್ಥಾನ ಹೊಂದಿದೆ. ಸೀ ಫುಡ್ ಎಕ್ಸ್ಪೋರ್ಟ್ ನಿಂದ 60,000 ಕೋಟಿ ಭಾರತಕ್ಕೆ ಬರ್ತಾ ಇದೆ. ಇಂತಹ ಒಂದು ಕ್ಷೇತ್ರವನ್ನ ನಾವೇನು ಅಂದ್ರೆ ಕಾಪಾಡ್ಕೊಳ್ಬೇಕು. ಸುಸ್ಥಿರವಾಗಿ ನಾವು ಇದನ್ನ ಕಾಪಾಡ್ಕೊಳ್ಬೇಕಾದ್ರೆ ಈ ಏನು ನೀತಿ ನಿಯಮ ಇರ್ತದೋ, ಚೌಕಟ್ಟುಗಳು ಇರ್ತದೋ, ಅದಕ್ಕೆ ಬದ್ಧವಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಮೀನುಗಾರಿಕೆಯನ್ನು ಮಾಡ್ತಕ್ಕಂಥದ್ದು. ತುಂಬಾ ಏನಂದ್ರೆ ಪ್ರಾಮುಖ್ಯತೆ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ, ಅಂಡಮಾನ್ ನಿಕೋಬಾರ್ ಮತ್ತೆ ಲಕ್ಷದ್ವೀಪ್ ಐಲ್ಯಾಂಡ್ಗೆ ಇದನ್ನ ಈ ಯೋಜನೆಯನ್ನ ರೂಪಿಸಿರ್ತಕ್ಕಂಥದ್ದು ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಾನು ನಿಮ್ಮ ಜೊತೆ ಇವತ್ತು ನೇರ ಪ್ರಸಾರದಲ್ಲಿದ್ದೇನೆ. ಇನ್ನೇನು ಸಮಯ ಮುಗಿಯುವಂತ ಸಂದರ್ಭ ಇದೆ. ತಮಗೆ ಏನಾದರೂ ಸಲಹೆ ಸೂಚನೆ ನೀಡುವುದಾದ್ರೆ ತಾವು ನಮ್ಮ ವಾಟ್ಸ್ಆಪ್ ಮುಖಾಂತರ ಪ್ರಶ್ನೆಗಳನ್ನ ಕೇಳಬಹುದು. ಇಲ್ಲ, ಈ ಒಂದು ವಿಷಯ ಇವತ್ತಿಂದ ಏನು 2025-26 ಸಾಲಿನ ಕೇಂದ್ರ ಮುಂಗಡ ಪತ್ರದಲ್ಲಿ ಕೃಷಿ ಕ್ಷೇತ್ರಕ್ಕೆ ಯಾವ ರೀತಿಯಿಂದ ಆದ್ಯತೆಗಳನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತಾವು ಪ್ರಶ್ನೆಗಳನ್ನ ಕೇಳಬಹುದು ಅನ್ನುತ್ತಾ, ಇನ್ನು ಈಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದೇ, ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಆವಾಗ್ಲೇ ತಿಳಿಸಿದ ಹಾಗೆ ಏನೋ ಅಂದ್ರೆ, ಇದೊಂದು ಸಿಂಗಲ್ ವಿಂಡೋ ಸಿಸ್ಟಮ್. ರೈತರು ಏನೋ ಅಂದ್ರೆ ಪೇಪರ್ ವರ್ಕ್ ಇಲ್ದಂಗೆ ಅಂದ್ರೆ ಡಾಕ್ಯುಮೆಂಟೇಶನ್ ಇಲ್ದಂಗೆ ಏನೋ ಅಂದ್ರೆ 5 ವರ್ಷಗಳ ಕಾಲ ಅವ್ರು ಏನ್ ಮಾಡಬಹುದು ಅಂದ್ರೆ ಸಾಲದ ವ್ಯವಸ್ಥೆಯನ್ನ ಪಡಿಬಹುದು. ಹಾಗಿದ್ದಲ್ಲಿ ಮುಂಚೆ ಏನಾಗಿತ್ತು ಅಂದ್ರೆ, 3 ಲಕ್ಷದವರೆಗೂ ರೈತರಿಗೆ ಲಿಮಿಟ್ ಇತ್ತು. ಅಂದ್ರೆ 9% ಬಡ್ಡಿ ದರ ಕೊಡೋದ್ರ ಮೂಲಕ ಏನೋ ಅಂದ್ರೆ 3 ಲಕ್ಷದವರೆಗೂ ಕೊಲ್ಯಾಟ್ರಲ್ ಫ್ರೀ ಲೋನ್ ಅನ್ನ ನೀಡ್ತಕ್ಕಂಥದ್ದು KCC ಯೋಜನೆ ಆಗಿತ್ತು. ಈಗೇನು ಅಂದ್ರೆ, ಸಾಧಾರಣವಾಗಿ ಈಗ 3 ಲಕ್ಷ ಅನ್ಬಿಟ್ರೆ ಸಾಕಾಗೋದಿಲ್ಲ ರೈತರಿಗೆ. ಅದನ್ನ ಏನ್ ಮಾಡ್ಬೇಕು, ಹೆಚ್ಚು ಮಾಡ್ಬೇಕು. ಇಲ್ದೆ ಹೋದ್ರೆ ಏನ್ ಮಾಡ್ತಾರೆ, ಈ ಮನಿ ಲೆಂಡರ್ ನಾನ್ ಇನ್ಸ್ಟಿಟ್ಯೂಷನಲ್ ಸೋರ್ಸಸ್ ಮೊರೆ ಹೋಗ್ತಾರೆ. ಅಲ್ಲಿಗೆ ಹೋಗ್ಬಿಟ್ರೆ ನಿಮ್ಗೆ ಗೊತ್ತಿದೆ, ಅಲ್ಲಿ ಎಕ್ಸ್ಪ್ಲೈಟೇಷನ್ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅವರ ಕಪಿ ಮುಷ್ಟಿಯಿಂದ ರೈತರನ್ನ ನಾವು ಬಿಡಿಸಬೇಕಾದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ಸಾಲ ನೀಡುವಂತಹ ಪ್ರಮಾಣವನ್ನ ಜಾಸ್ತಿ ಮಾಡ್ತಕ್ಕಂಥದ್ದು. ಅದೇನ್ ಮಾಡಿದರೆ 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಸಿದ್ದಾರೆ. ಇದು ಬರೀ ಕೃಷಿ ರಂಗಕ್ಕೆ ಮಾತ್ರ ಇತ್ತು, ಏಕೆಂದ್ರೆ ಮೀನುಗಾರಿಕೆ, ಹೈನುಗಾರಿಕೆ ಮುಂತಾದ ಏನು ಅಲೈಡ್ ಸೆಕ್ಟರ್ಸ್ಗಳಿಗೂ ಇದನ್ನ ವಿಸ್ತರಿಸಿರೋದ್ರಿಂದ ಇದರ ಲಾಭವನ್ನ ಇನ್ನೂ ಹೆಚ್ಚಿನ ರೈತರು ಪಡಿಬಹುದು ಅಂತ ತಿಳಿಸ್ತೇನೆ ನಾನು. ಇನ್ನು ಈಗ ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್, ನಮ್ಮ ಒಂದು 2025-26 ಸಾಲಿನ ಕೇಂದ್ರ ಮುಂಗಡ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು? ಸರ್, ಈಗ ಇನ್ನೊಂದು ಕಾರ್ಯಕ್ರಮ ಭಾರತ ಸರ್ಕಾರ ಘೋಷಣೆ ಮಾಡಿದೆ ಸರ್, 2025-26 ಸಾಲಿನ ಇನ್ನೊಂದು ಬಹಳ ಪ್ರಮುಖವಾದಂತಹ ಘೋಷಣೆ ಮಾಡಿದೆ. ಏನಂದ್ರೆ, ಹವಾಮಾನ ವೈಪರೀತ್ಯ ಆಗ್ತಿದೆ ಸರ್. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹವಾಮಾನ ವೈಪರೀತ್ಯ ಆಗ್ತಿರೋದ್ರಿಂದ ನಮ್ಮ ರೈತರು ಬಹಳ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ ಸರ್. ಆ ಸಂಕಷ್ಟಗಳಿಂದ ಹೊರಗೆ ಬರಬೇಕು ಅಂದ್ರೆ ಏನಾಗಬೇಕಾಗಿದೆ ಅಂದ್ರೆ, ಬಹಳ ಮುಖ್ಯವಾಗಿ ಒಂದು ಉತ್ತಮ ಬೀಜದ ತಳಿಗಳು ಬೇಕಾಗ್ತದೆ. ಇವತ್ತು ನಮ್ಮ ರೈತರಿಗೆ ಉತ್ತಮ ಬೀಜದ ತಳಿಗಳನ್ನು ಕೊಡಬೇಕು ಅನ್ನೋ ಸಂದರ್ಭದಲ್ಲಿ, ಯಾಕಂದ್ರೆ ಇವತ್ತು ರೋಗಗಳು ಬರ್ತದೆ, ಕೀಟಗಳ ಬಾಧೆ ಆಗ್ತಿದೆ, ಇದರಿಂದ ಅವರು ಬಹಳಷ್ಟು ವಾಣಿಜ್ಯ ಅಹಿತಕರವಾಗಿ ನಷ್ಟವನ್ನ ಅನುಭವಿಸಿದ್ದಾರೆ. ಅಂತ ಸಂದರ್ಭದೊಳಗಡೆ ಭಾರತ ಸರ್ಕಾರ ಏನ್ ಮಾಡಿದೆ, ಇವಾಗ 100 ಹೆಚ್ಚು ವಾಣಿಜ್ಯ ಬೆಳೆಗಳ ತಳಿಗಳನ್ನ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ವಿಶೇಷ ಯೋಜನೆಯನ್ನ ರೂಪಿಸಿದೆ. ಅದೇನಂದ್ರೆ ನ್ಯಾಷನಲ್ ಮಿಷನ್ ಆನ್ ಹೈ ಹೀಲ್ಡಿಂಗ್ ಸೀಡ್ಸ್ ಅಂತೇಳಿ ಒಂದು ಜಾರಿಗೆ ತರೋದಕ್ಕೆ ಇವಾಗ ಸಕಲ ಸಿದ್ಧತೆಯನ್ನು ನಡೆಸಿಕೊಂಡಿದೆ. ಯಾಕಂದ್ರೆ ಇವತ್ತು ಬರಗಾಲದ ಸಂದರ್ಭದಲ್ಲಿ ಬರ ಸಹಿಷ್ಣು ಒಳಗೊಂಡಂತಹ ತಳಿಯನ್ನು ಅಭಿವೃದ್ಧಿ ಮಾಡಬೇಕು. ಜೊತೆಗೆ ಕೀಟಗಳ ಇವತ್ತು ಬೇರೆ ಬೇರೆ ತರದ ಒಂದು ಪರಿಸರದ ವೈಪರೀತ್ಯದಿಂದ ಇವತ್ತು ಬೇರೆ ಬೇರೆ ತರದ ಕೀಟಗಳ ಬಾಧೆ ಆಗ್ತಿದೆ. ಅದನ್ನ ಕೀಟ ಬಾಧೆಯನ್ನು ನಿಯಂತ್ರಿಸುವಂತಹ ಒಂದು ತಳಿಯನ್ನು ಅಭಿವೃದ್ಧಿ ಮಾಡಬೇಕು. ಇದ್ರ ಜೊತೆಗೆ ಇನ್ನೊಂದು ರೋಗ ನಿರೋಧಕ ತಳಿಗಳನ್ನ ಇವತ್ತು ಅಭಿವೃದ್ಧಿಪಡಿಸುವಂತಹ ಒಂದು ಪ್ರಯತ್ನವನ್ನ ಇವತ್ತು 100 ಹೆಚ್ಚು ವಾಣಿಜ್ಯ ಬೆಳೆಗಳ ತಳಿಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಭಾರತ ಸರ್ಕಾರ ಇವತ್ತು ಸಕಲ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಸರ್. ಇವತ್ತು ಡಾಕ್ಟರ್ ಕಿರಣ್, ಈ ಬಜೆಟ್ ತುಂಬಾ ಆಶಾದಾಯಕವಾಗಿದೆ. ಏನು ಅಂದ್ರೆ ಇದು ಕಾರ್ಯರೂಪಕ್ಕೆ ಕರೆಕ್ಟ್ ಆಗಿ ಬಂದಿದ್ಯಾದಲ್ಲಿ ನಮ್ಮ ರೈತರಿಗೆ ಲಾಭ ಆಗೋದು ಖಚಿತ. ಇದರ ಲಾಭವನ್ನ ನಮ್ಮ ರೈತರೆಲ್ಲರೂ ಪಡಿಬೇಕು ಅಂತ ಈ ಮೂಲಕ ನಾನು ತಿಳಿಸ್ತೇನೆ. ರೈತ ಬಾಂಧವರೇ, ಇವತ್ತಿನ ನೇರ ಪ್ರಸಾರದಲ್ಲಿ ನಾನು SM ಸುಧಾಕರ್, ನನ್ನ ಜೊತೆಗೆ ಡಾಕ್ಟರ್ ಕಿರಣ್ ಕುಮಾರ್, ಆರ್ ಪಾಟೀಲ್ ಅವರು ಮತ್ತೆ ಡಾಕ್ಟರ್ ಮಲ್ಲಿಕಾರ್ಜುನ್, ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸಿ ನಮ್ಮ ಕೇಳುಗರಿಗೆ